ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೃಷಿ ರಂಗ. ಕಾಫಿ ತೋಟದಲ್ಲಿ ಅನಾನಸ್, ಬಾಳೆ, ಅಡಿಕೆ ಬೆಳೆಯುತ್ತಿರುವ ಮಡಿಕೇರಿ ತಾಲೂಕು ಮೂರ್ನಾಡುವಿನ ಕುಟ್ಟಂಡ ಕಾರ್ಯಪ್ಪ ಸಚ್ಚಿಕುಮಾರ್ ಅವರೊಂದಿಗೆ ಸಂವಾದ. ಕೇಳಿದರೆ ಇವತ್ತು ಮಡಿಕೇರಿ ತಾಲೂಕು ಮೂರ್ನಾಡಿನ ಕುಟ್ಟಂಡ ಕಾರ್ಯಪ್ಪ ಸಚ್ಚಿಕುಮಾರ್ ಅವರ ಕೃಷಿ ಅನುಭವಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸಚ್ಚಿಕುಮಾರ್ ಅವರು ಪ್ರಮುಖವಾಗಿ ಕಾಫಿ ಬೆಳ್ಕೊಳ್ತಾರೆ, ಅಡಿಕೆನೂ ಇದೆ ತೋಟದಲ್ಲಿ. ಅಲ್ಲಲ್ಲಿ ಬಾಳೆ, ಸಪೋಟ, ಕಿತ್ತಳೆ, ಬಟರ್ಫ್ರೂಟು, ಅನಾನಸ್ಸು ಇತ್ಯಾದಿ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ. ನಾವು ಅವರ ತೋಟವನ್ನು ವೀಕ್ಷಣೆ ಮಾಡಿ ಅವ್ರ ಜೊತೆಗೆ ವಿವರವಾಗಿ ಮಾತಾಡಿ ಈಗ ನಿಮಗಾಗಿ ವಿಷಯಗಳನ್ನು ಪ್ರಸಾರ ಮಾಡ್ತಿದ್ವಿ. ಶ್ರೋತೃಗಳೇ, ಸಚ್ಚಿಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಓದಿದ್ದು ಎಲ್ಲಿ ಏನು ಅಂತ ತಿಳಿಸಿ. ಚಿಕ್ಕದಿರುವಾಗ ಪಾಲಿಬೆಟ್ಟದಲ್ಲಿ ಸ್ಕೂಲಿಗೆ ಹೋಗ್ತಿದ್ದೆ, ಮತ್ತೆ ಅಮ್ಮತಿ ಹೈಸ್ಕೂಲಿಗೆ ಹೋದೆ, ಮತ್ತೆ ಮಡಿಕೇರಿ ಕಾಲೇಜಲ್ಲಿ ಒಂದು ವರ್ಷ ಪಿ ಯು ಸಿ ಮಾಡಿ ಡಿಗ್ರಿಗೆ ನಾನು ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಿಗೆ ಹೋಗಿದ್ದೆ. ಅಲ್ಲಿ ಕಾಲೇಜಲ್ಲಿ ಸೆಕ್ರೆಟರಿ ಆಗಿ ಡಿಗ್ರಿ ಮುಗಿಸ್ಕೊಂಡು ಬಂದು 1977 ಅಲ್ಲಿ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಗೆ ಸೇರ್ಕೊಂಡೆ. ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ? ಒಂದು 27 ವರ್ಷ ಕೆಲಸ ಮಾಡಿ ಅಷ್ಟೊತ್ತಿಗೆ ಕಂಪನಿಯವರು ವಿ ಆರ್ ಎಸ್ ಘೋಷಣೆ ಮಾಡಿದ್ರು ನಮಗೆ ಪ್ಯಾಕೇಜ್. ಹಾಗಾಗಿ ಅದನ್ನು ತಗೊಂಡು 2004 ಮೂರ್ನಾಡಿಗೆ ಬಂದು ಮನೆ ಕಟ್ಟಿ ಸೆಟ್ಲ್ ಆದೆ ಇಲ್ಲಿ. ತಂದೆ ತಾಯಿಗಳ ಹೆಸರನ್ನ ನೆನಪು ಮಾಡ್ಕೊಳ್ಳಿ. ತಂದೆ ಹೆಸರು ಕುಟ್ಟಂಡ ಕೆ ಎಂ ಕಾರ್ಯಪ್ಪ, ಪಾರ್ವತಿ ನಮ್ಮ ತಾಯಿ. ಅವರು ನಮಗೆ ಭಾರಿ ಪ್ರೋತ್ಸಾಹ ಉತ್ಸಾಹ ಎಲ್ಲ ಕೊಟ್ಟಿದ್ದಾರೆ ಬೆಳೆಯ ವಿಷಯದಲ್ಲಿ. ಮೂರ್ನಾಡಿನ ಪಕ್ಕದಲ್ಲೇ ನಿಮ್ಮ ತೋಟ ಇದೆ. ಹೌದು. ನೀವು ಹುಟ್ಟಿ ಬೆಳೆದದ್ದು ಯಾವ ಊರಿನಲ್ಲಿ? ಪಾಲಿಬೆಟ್ಟ. ತಂದೆ ತಾಯಿಗಳು ಅಲ್ಲೇ ತೋಟ ಮಾಡಿ ಅಲ್ಲಿದ್ರು, ಅಲ್ಲಿ ಹುಟ್ಟಿ ಬೆಳೆದು. ಮೂರ್ನಾಡಿಗೆ ಯಾಕೆ ಬಂದ್ರಿ, ಇಲ್ಲೇ ಯಾಕೆ ನೆಲೆಸೋ ರೀತಿಯಲ್ಲಿ ಗಮನಿಸಿದ್ರಿ? ಇಲ್ಲಿ ಒಂದು ಜಾಬ್ ಅಲ್ಲಿರುವಾಗ ಒಂದು ಪ್ರಾಪರ್ಟಿ ತಗೊಳ್ಳೋಣ ಅಂತ ಮನಸ್ಸಾಯ್ತು. ಹಾಗಾಗಿ ಸೇಲಿಗಿತ್ತು, ಅದನ್ನ ನೋಡಿ ಖುಷಿ ಪಟ್ಟು ತಗೊಂಡು. ನೀವು ನಿವೃತ್ತಿ ಆದಾಗ ಬಂದ ಹಣವನ್ನ ಭೂಮಿಗೆ ವಿನಿಯೋಗಿಸಿದ್ರಿ? ಹೌದು ಹೌದು. ಒಂದೇ ಕಡೆಗೆ 22 ತೋಟ ಅಲ್ವಾ? ಹೌದು. ಬಂದಾಗ್ಲೂ ತೋಟ ಇತ್ತ? ಹೇಗಿತ್ತು? ಇತ್ತು ಇತ್ತು, ಕಲ್ಟಿವೇಟ್ ಮಾಡಿದ್ರು. ನಮ್ಮ ಬ್ರದರ್ ಕೂಡ ಬಂದು ನೋಡ್ತಾ ಹೋಗ್ತಾ ಇದ್ರು ಇಲ್ಲಿ. ಹಾಗಾಗಿ ಚೆನ್ನಾಗಿತ್ತು ಪ್ರಾಪರ್ಟಿ. ಅದನ್ನ ನಾವು ಈಗ ಇಂಪ್ರೂವ್ ಮಾಡಿಕೊಂಡು ಅವರ ಗೈಡೆನ್ಸ್ ಎಲ್ಲ ತಗೊಂಡು ಮಾಡ್ತಾ ಇದ್ದೇವೆ. ಆಗ್ಲೂ ಕಾಫಿ ಇತ್ತು ರೋಬಸ್ಟ. ಅಡಿಕೆ ಹಾಕೊಂಡಿದ್ರ ಆಗ ಹಳೇದು ಸ್ವಲ್ಪ ಗಿಡ ನಾವು ತಗೊಂಡೋಗ ಇದ್ದದ್ದೇ ಇತ್ತು. ನಾನೀಗ ಗದ್ದೆನ ಕನ್ವರ್ಟ್ ಮಾಡಿ ಅಡಿಕೆ ಬೆಳೆಸಿ ಅಡಿಕೆ ರೋಬಸ್ಟ ಮತ್ತೆ ಪೆಪ್ಪರ್ ಹಾಕಿದ್ದೇನೆ. ಮೂರ್ನಾಡಿನ ಈ ಒಂದು ತೋಟಕ್ಕೆ ಬಂದು ಎಷ್ಟು ವರ್ಷ ಆದಂಗಾಯ್ತು? ನಾವು 2004 ಇಲ್ಲಿ ಬಂದು 2004 ಬಂದು ಮನೆ ಕಟ್ಟಿ ಸೆಟಲ್ ಮಾಡಿ. ಸರಿನೇ ಸರಿನೇ. ಬಂದ ತಕ್ಷಣ ಮನೆ ಕಟ್ಕೊಂಡ್ರೆ ಅಥವಾ? ಹೌದು ಹೌದು, ಬಂದ ತಕ್ಷಣ ಮನೆ ಕಟ್ಟಿ ಮನೆ ಸೇರ್ಕೊಂಡು. ಯಾಕೆಂದ್ರೆ ನಮ್ಗೆ ಬಾಡಿಗೆ ಮನೆಯಲ್ಲಿ ಇದ್ದು ಇಲ್ಲಿ ಪುನಃ ಬರೋದು ಪುನಃ ತಾಪತ್ರೆ ತೊಂದರೆ ಆಗುತ್ತೆ ಅಂತೇಳಿ ಇಲ್ಲಿ ಮನೆ ಕಟ್ಟಿ. ಕೆಲವೊಬ್ರು ಉದ್ಯೋಗದಲ್ಲಿ ಇದ್ದವರು ಕೃಷಿಗೆ ಬರಲಿಕ್ಕೆ ಆಸಕ್ತಿಯನ್ನ ತೋರಿಸೋದಿದೆ. ಕೆಲವೊಬ್ರು ಯಾಕಪ್ಪ ಇದೆಲ್ಲ ಕಷ್ಟ ಅಂತ ಅನ್ಕೊಂಡು ಪೇಟೆಯಲ್ಲಿ ಏನೋ ವ್ಯವಹಾರ ಮಾಡ್ಕೊಂಡು ಅಥವಾ ಅಲ್ಲಿ ಸೈಟು ಅಥವಾ ಫ್ಲ್ಯಾಟು ಇನ್ನೊಂದೇನೋ ಖರೀದಿ ಮಾಡಿಕೊಂಡು ಅಲ್ಲಿ ಮನೆಗಳನ್ನು ಕಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೀವು ಕೃಷಿಗೆ ಬರಲಿಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳ್ತೀರಿ? ಕಷ್ಟಿಗೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಯವರು ಕೃಷಿಯವರು, ನಾವು ರಾಜ್ಯದಲ್ಲಿ ಬರುವಾಗ ಅವ್ರ ಜೊತೆ ಕೆಲಸ ಮಾಡಿ ನಮಗೆ ತೋಟದ ಕೆಲಸದ ಬಗ್ಗೆ ನಮಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆ ಮತ್ತೆ ಮಿಸ್ಸಸ್ ಕೂಡ ಹೇಳಿದ್ರು ನಾವು ತೋಟಕ್ಕೆ ಹೋಗುವ, ಅವರಿಗೂ ಕೂಡ ಇಂಟ್ರೆಸ್ಟ್ ಇದ್ದುದರಿಂದ ನಾವು ಇಲ್ಲೇ ಬಂದು ನೆಲೆಸಿದ್ದೆವು. ಒಳ್ಳೇದು, ಪತಿ ಪತ್ನಿಯರಿಬ್ಬರಿಗೂ ಆಸಕ್ತಿ ಇದ್ರಂತೂ ಇನ್ನೂ ಅನುಕೂಲ. ಕೆಲಸಗಳು ಚೆನ್ನಾಗಿ ಸಾಕ್ತವೆ ಅಲ್ವಾ? ಹೌದು. 22 ನಾವು ನೋಡಿದ್ವಿ, ಪ್ರಮುಖವಾಗಿ ರೋಬಸ್ಟ ಕಾಫಿ ಇದೆ, ಒಳಗಡೆ ಏನೆಲ್ಲ ಹಾಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ದಾರಿ ಪಕ್ಕದಲ್ಲೆಲ್ಲ ಅನಾನಸ್ಸು ಇದೆ. ಅನಾನಸ್ಸು ಮೊದಲೇ ಇತ್ತ ನೀವು ಹಾಕೊಂಡ್ರೆ? ಇಲ್ಲ, ಮೊದಲೇ ಇತ್ತು. ನಮ್ಮ ತಂದೆ ತಾಯಿ ಮನೆಯಲ್ಲಿ ಅಲ್ಲಿಯೂ ತುಂಬಾ ಇದೆ, ಅವರಿಗೂ ಇಂಟ್ರೆಸ್ಟ್ ಇದ್ದರಿಂದ ನಾನು ಅದನ್ನ ತಂದು ಇಲ್ಲಿ ಹಾಕಿ ಅದರಲ್ಲಿ ನಾವು ತಿನ್ಲಿಕ್ಕೂ ಆಗ್ತದೆ. ಸಾಂಬಾರ್ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಬರ್ತದೆ, ಅದು ತುಂಬಾ ಟೇಸ್ಟಿ ಆಗಿರ್ತದೆ ಅದರದ್ದು ಸಾರು. ಹಾಗೆ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್. ಮತ್ತೆ ಇಲ್ಲಿ ಕಾರ್ಮಿಕರು ತಗೊಳ್ತಾರೆ, ಅವರು ಬಳಸ್ತಾರೆ, ಮತ್ತೆ ಸಂಬಂಧಿಕರು ಅವರಿಗೆ ಕೊಡಬಹುದು, ಕೊಡ್ತೇವೆ. ಮತ್ತೆ ಅದೇನು ತುಂಬಾ ಕಾಳಜಿ ತೆಗೆದುಕೊಳ್ಳೋದಿಲ್ಲ, ಕೀಟಗಳು ರೋಗಗಳು ಅದು ಇದನ್ನ ಏನಿಲ್ಲ ಅಲ್ವಾ? ಹೌದು ಹೌದು. ಅತಿ ಮಳೆಗೂ ಏನಾದ್ರೂ ಕೊಳೆಯೋದು ತೊಂದರೆ ಇಲ್ಲ, ಏನ್ ತೊಂದರೆ. ಪಾಲಿ ಬೆಟ್ಟದಲ್ಲಿ ಈಗಲೂ ಅನಾನಸ್ ಇದೆ? ಇದೆ ಇದೆ. ಯಾವಾಗ ಹಾಕಿರ್ಬೋದು ನಿಮ್ ತಂದೆಯವರು? ಇದು ಒಂದು ರೀತಿ ನಾಡ ತಳಿ, 60s ಹಳೆ ತಳಿಗಳು. ಖುಷಿ ಆಯ್ತು ನಮಗೂ. ತೋಟದ ಇಕ್ಕೆಲಗಳಲ್ಲಿ ಎರಡೂ ಕಡೆಗೂ ನೀವು ಅನಾನಸ್ ಅನ್ನು ಇಟ್ಕೊಂಡಿದ್ರಿ, ಅದನ್ನ ಕಾಪಾಡಿಕೊಂಡು ಮತ್ತಷ್ಟು ಹಾಕ್ತಾ ಇರ್ತೀರಿ, ಒಳ್ಳೇದೆ. ಈಗ ಒಂದು ಹಣ್ಣು ಸಿಗುತ್ತೆ, ನೀವು ಅಡುಗೆಗೂ ಬಳಸ್ಕೊಳ್ತೀರಿ, ತಿಂತೀರಿ, ಬೇರೆಯವ್ರಿಗೂ ಕೊಡ್ತೀರಿ. ಇದಲ್ದರನೆ ಮತ್ತೆ ಅನಾನಸ್ನಿಂದ ಇನ್ನೇನು ಪ್ರಯೋಜನ ಅಂತ ಹೇಳ್ತೀರಿ? ಜ್ಯಾಮ್ ಮಾಡಬಹುದು, ಮತ್ತೆ ವೈನ್ ಮಾಡಬಹುದು, ಹಾಗೂ ಕೇಸರಿ ಬಾತ್ ಮಾಡುವಾಗ ಅದರಲ್ಲಿ ಕೂಡ ನಾವು ಉಪಯೋಗಿಸಬಹುದು. ಚೆನ್ನಾಗಿ ಒಂದು ಟೇಸ್ಟ್ ಕೊಡುತ್ತದೆ. ನಿಜ ನಿಜ. ಆದ್ರೆ ದನಕರುಗಳೇನು ತಿನ್ನಲ್ಲ ಅಲ್ವಾ? ದನಕರು ಇಲ್ಲ, ತಿನ್ನೋದು. ಹಣ್ಣಾಕಿದ್ರೆ ತಿಂತವೆ, ಆದ್ರೆ ಕೊಯ್ದು ಹಾಕಿದ್ರೆ ತಿಂತವೆ, ಗಿಡದಿಂದ ಎಳೆದು ತಿನ್ನುವಂತ. ಹೌದು, ಮುಳ್ಳು ಇರುತ್ತೆ, ಮುಟ್ಟಕ್ಕೂ ಮನಸ್ಸು ಬರೋದಿಲ್ಲ. ಹೌದು. ತೋಟದಲ್ಲಿ ಬಾಳೆ ಇದೆ, ಯಾವ್ದಾದ್ರು ಬಾಳೆಯನ್ನು ಹಾಕೊಂಡಿದ್ರಿ? ಎಲ್ಲ ವೆರೈಟಿ ಇದೆ ನನ್ನ ಹತ್ರ. ಹೂ ಬಾಳೆ ಇದೆ, ಚಂದ್ರ ಬಾಳೆ ಇದೆ, ನೇಂದ್ರ ಬಾಳೆ ಇದೆ, ಪಚ್ಚೆ ಬಾಳೆ ಇದೆ, ಹೂದು ಬಾಳೆ, ಎಲ್ಲ ವೆರೈಟಿನೂ ತಂದು ಹಾಕೊಂಡಿದ್ದೇನೆ. ಓಹೋ. ಒಂದಲ್ಲ ಒಂದು ನಮಗೆ ಇದ್ದೇ ಇರುತ್ತೆ ಮನೆಯಲ್ಲಿ. ಹತ್ತಾರು ಜನ ತಿಂದು ಮತ್ತೆ ಮಾರಾಟನೂ ಮಾಡ್ತಾರೆ? ಮಾರಾಟನೂ ಮಾಡ್ತಾರೆ. ಹೌದು. ಇಲ್ಲ, ಸ್ಥಳೀಯವಾಗಿ ತಗೊಂಡು ಹೋಗ್ತಾರೆ ಅಥವಾ ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ? ಇಲ್ಲ ಇಲ್ಲ, ಮೊದಲು ಗದ್ದೆಯಲ್ಲಿ ತುಂಬಾ ಇತ್ತು ಹೂ ಬಾಳೆ, ಆಗ ಅವರೇ ಬಂದು ತಗೊಂಡು ಹೋಗುವವರು. ಈಗ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ನಾವೇ ಹೋಗಿ ಮಾರಾಟ ಮಾಡಿ ಬರ್ತೇವೆ. ಇಲ್ಲಿ ಮೂರ್ನಾಡು ಟೌನ್ ಅಲ್ಲಿ ಕೊಡ್ತೇವೆ. ಯಾವಾಗ ತುಂಬಾ ಬೇಡಿಕೆ ಇದೆ, ಎಲ್ಲ ತರದನ್ನು ತಗೊಳ್ತಾರೆ? ಆರು ಬಾಳೆ, ಎಲ್ಲ ತರದ ವೆರೈಟಿ ತಗೊಳ್ತಾರೆ. ಚಂದ್ರಬಾಳೆನು ನೋಡಿದ್ವಿ ನಾವು, ಪಿಂಕ್ ಕಲರ್ ಅಲ್ವಾ? ಹೌದು. ಎಷ್ಟು ಗುಣಿ ಇದೆ ಅದು? ಅಂತದ್ದು ಒಂದು ಐದಾರು ಬುಡ ಇದೆ. ಅದನ್ನು ಮಾರಾಟ ಮಾಡ್ತೀರಾ? ಹೆಚ್ಚಿಗಿದ್ದಾಗ ಕೊಡ್ತೇವೆ, ತಪ್ಪೇನಿಲ್ಲ ಬಿಡಿ ಅಲ್ವಾ, ನಮ್ಮ ತಾಯಿ ಮನೆಗೆ ಕೊಡ್ತೇವೆ. ಚಂದ್ರಬಾಳೆಗೆ ಒಳ್ಳೆ ಬೆಲೆ ಅಂತ ಹೇಳೋದಿದೆ. ಹೌದು ಅಲ್ವಾ? ಹೌದು, 35-40 ರೂಪಾಯಿ ಸಿಗ್ತದೆ ಕೆಜಿಗೆ. ಓಹೋ. ಅದೇನು 3-4 ಒಂದು ಕೆಜಿ ಆಗ್ಬಿಡುತ್ತೆ. ಹೌದು. ದಪ್ಪ ಕಾಯಿ, ದೊಡ್ಡ ಕಾಯಿ, ತೂಕ ಇರುತ್ತೆ, ಹಣ್ಣು ಅಷ್ಟೇ. ಹೌದು. ಪಚ್ಚಬಾಳೆಕ್ಕಿಂತ ಇನ್ನೂ ಸ್ವಲ್ಪ ಉದ್ದ. ಹೌದು ಹೌದು. ಮತ್ತೆ ವೆರಿ ಟೇಸ್ಟಿ, ಅದು ಹೆಲ್ತ್ ಪಾಯಿಂಟ್ ಅಲ್ಲಿ ಬಾರಿ ಒಳ್ಳೆಯದು, ಮೆಡಿಸಿನಲ್ ವ್ಯಾಲ್ಯೂ ಇದೆ ಅದಕ್ಕೆ. ಓಲ್ಡ್ ರೋಬಸ್ಟ ನೀವು ಬಂದಾಗಿತ್ತು ಮತ್ತೆ ನೀವು ಹಾಕಿದಿರಿ? ಹೌದು, ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲಿಗೆ ನಾವು ರೀಪ್ಲಾಂಟ್ ಮಾಡ್ತಾ ಬರ್ತೇವೆ. ಮತ್ತೆ ದಾರಿ ಪಕ್ಕದಲ್ಲಿ ಅನಾನಸ್ ಹೇಗಿದೆಯೋ ಹಾಗೆ ದಾರಿ ಪಕ್ಕದಲ್ಲಿ ಬಾಳೆಹಣ್ಣು ನೆಟ್ಕೊಂಡಿದ್ರಿ, ಈ ಕಡೆ ಅಡಿಕೆನೂ ನೆಟ್ಕೊಂಡಿದ್ರಿ. ಹೌದು. ಜೊತೆಗೆ ಪ್ರತ್ಯೇಕವಾಗಿ ಅಡಿಕೆಯೊಂದಿಗೆ ರೋಬಸ್ಟ ಕಾಫಿನೂ ಇದೆ. ಚಂದ್ರಗಿರಿ ನಟ್ಟಿದ್ದಾನೆ, ರೋಡ್ ಸೈಡ್ ಅಲ್ಲೆಲ್ಲ ಫುಲ್ ಚಂದ್ರಗಿರಿ ಇದೆ. ಚಿಕ್ಕ ಗಿಡ, ಅದಕ್ಕೆ ಶೇಡ್ ಸ್ವಲ್ಪ ಬೇಕಾದ್ದರಿಂದ ರೋಬಸ್ಟ್ ಶೇಡ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನ ರೋಡ್ ಸೈಡ್ ಅಲ್ಲೆಲ್ಲ ಅರ್ಬಿ ಚಂದ್ರಗಿರಿ ಹಾಕಿದ್ದಾನೆ. ನೀವು ಬಂದ್ಮೇಲೆ ಅಡಿಕೆನ ಹೆಚ್ಚಿಗೆ ಮಾಡ್ಕೊಂಡ್ರೆ? ಹೌದು ಹೌದು. ಇಲ್ಲಿಯ ವಾತಾವರಣಕ್ಕೆ ಅಡಿಕೆ ಹೇಗೆ ಬರುತ್ತೆ ಅಂತ ಹೇಳ್ತೀರಿ? ಅದಕ್ಕೆ ಪರವಾಗಿಲ್ಲ, ಸ್ವಲ್ಪ ಮಳೆ ಜಾಸ್ತಿ ಆದ್ರೆ 2-3 ವರ್ಷದಿಂದ ಕೊಳೆ ರೋಗ ಬರ್ತದೆ, ಅದಕ್ಕೆ ಬೋಡೋ ಸ್ಪ್ರೇ ಮಾಡ್ತವೆ, ಅದನ್ನು ಕಂಟ್ರೋಲ್ಗೆ ಬರೋದಿಲ್ಲ, ಗೊತ್ತಿಲ್ಲ ಕ್ಲೈಮೇಟ್ ಅಥವಾ ಸಿಂಪಡಣೆ ಮಾಡೋ ಸಮಯದ ವ್ಯತ್ಯಾಸ ಇರ್ತದೆ, ಸಿಂಪಡಣೆ ಮಾಡೋ ಸಂದರ್ಭಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಇದನ್ನ ನೋಡ್ತಾ ಹೋದ್ರೆ ಸರಿ ಹೋಗ್ತದೆ. ಹೌದು. ಕೊಡಗಿನಲ್ಲಿ ಸುಮಾರು ಜನ ಅಡಿಕೆನ ಬೆಳೀತಾರೆ, ಏನು ಇಲ್ದಲನೆ ಏನು ಬರ್ತಾ ಇಲ್ಲ ಅಂತ ಹೇಳೋರು ಇದಾರೆ, ಇಲ್ಲ 2-3-4 ಸಾರಿ ಸಿಂಪಡಣೆ ಮಾಡಿ ಒಳ್ಳೆ ಇಳುವರಿಯನ್ನು ಪಡೆಯೋರು ಇದಾರೆ ಅಲ್ವಾ? ಅಡಿಕೆ ಜೊತೆಗೆ ಕಾಫಿ ಬೆಳೆಯೋದ್ರಿಂದ ಮರಕಪಾತು ಅದು ಇದಂತ ಪ್ರಶ್ನೆನೇ ಇಲ್ಲ ಅಲ್ವಾ? ಮರಕಪಾತು ಮಧ್ಯೆ ಮಧ್ಯೆ ಮಾಡಬೇಕಾಗ್ತದೆ ಸ್ವಲ್ಪ. ಅಂದ್ರೆ ಅಡಿಕೆಯಲ್ಲಿ ಅಡಿಕೆಯಲ್ಲಿ ಏನು ಮರಕಪಾತ ಅನ್ನೋ ಪ್ರಶ್ನೆ ಬರಲ್ಲ? ಇದೆ ಇದೆ, ನಾವು ಸಿಲ್ವರ್ ನಟ್ಟಿದ್ದೇನೆ ಅದರೊಳಗೆ. ಸಿಲ್ವರ್ ಹಾಕಿದ್ದೇನೆ, ಅದರಿಂದ ಅದನ್ನ ಸ್ವಲ್ಪ ಕಟ್ ಮಾಡಿ ರಾಕೆಟ್ ತರ ಬಿಟ್ಟಿದ್ದೇನೆ, ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ. ಮತ್ತೆ ಅಡಿಕೆಗೂ ಕಾಳು ಮೆಣಸನ್ನ ಹಬ್ಸಿದ್ರೆ? ಹಬ್ಸಿದ್ದೇನೆ, ಕಾಳು ಮೆಣಸು ಇದೆ. ಆದ್ರೆ ಜೋರು ಮಳೆ ಬಂದಾಗ 2-3 ದಿವಸ ನೀರು ನಿಂತು ಬಿಟ್ರೆ ಅದು ಕೊಳತು ಹೋಗ್ತದೆ, ಅಷ್ಟು ವಿತ್ ಸ್ಟ್ಯಾಂಡಿಂಗ್ ಪವರ್ ಇಲ್ಲ ಅದಕ್ಕೆ. ಇಲ್ಲೆಲ್ಲ ಎಷ್ಟು ಮಳೆ ಬರುತ್ತೆ ಸರಾಸರಿ? ಸರಾಸರಿ 75-100 ಇಂಚು ಗರಿಷ್ಠ ಅಂತಂದ್ರೆ 2018-19 ಈ ಸಾಲಲ್ಲಿ ಎಷ್ಟಾಗಿತ್ತು? 110 ಎಲ್ಲ ಬಂದಿತ್ತು ನಮಗೆ. ಕನಿಷ್ಠ ಕನಿಷ್ಠ 55 ಇಂಚು ಬಂದದ್ದು ಇದೆ. ಓಹೋ. 2012 55 ಇಂಚು ಮಳೆ. ಸರಾಸರಿ 75-90 ಇಂಚು ಮಳೆ ಬರುತ್ತೆ. ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿಗೆ ಬರಬಹುದು. ಅದೇ ಸಡನ್ ಆಗಿ ಲಾಸ್ಟ್ ಇಯರ್ 20 ಡೇಸ್ ನಾನ್ ಸ್ಟಾಪ್ ಮಳೆ ಹೊಡೆದಿದೆ, ಅದರಿಂದ ಸ್ವಲ್ಪ ಕಾಫಿಗೂ ಎಫೆಕ್ಟ್, ನಮಗೆ ಅಡಿಕೆಗೂ ಎಫೆಕ್ಟ್ ಆಯ್ತು. ಇಲ್ಲದ್ರೆ ಬಿಟ್ಟು ಬಿಟ್ಟು ಬಂದಾಗ ಪರವಾಗಿಲ್ಲ. ಇಲ್ಲೆಲ್ಲ ರೋಬಸ್ಟ ಕಾಫಿಯಲ್ಲಿ ಏನು ಇಳುವರಿ ಸಿಗ್ತಾ ಇದೆ ನಿಮ್ದು? ಎಷ್ಟು ಲಭಿಸ್ತಾ ಇದೆ? 25-30 ಬ್ಯಾಗ್ ಸಿಗ್ತದೆ. ಎವರಿ ಇಯರ್ ಇರಿಗೇಟ್ ಮಾಡೋದ್ರಿಂದ ಎವರೇಜ್ ಕ್ರಾಪ್ ಕುಯ್ತಾ ಇದ್ದೇನೆ. ನೀರಿಗೆ ಏನು ಸಮಸ್ಯೆ ಇಲ್ಲ ಅಲ್ವಾ? ಸಮಸ್ಯೆ ಸದ್ಯಕ್ಕೆ ದೇವರ ಸಹಾಯದಿಂದ ಏನಿಲ್ಲ, ದಿನಗಳಲ್ಲಿ ನೋಡ್ಬೇಕು. 2 ಕೆರೆಗಳಿದಾವೆ. ಹೌದು ಅಲ್ವಾ? ಹೌದು. ಬೇಸಿಗೆಯಲ್ಲಿನೂ ನೀರು ಇರುತ್ತೆ. ಈಗ ಅಲ್ಲಿ ಏನಾದ್ರೂ ನೀರು ಹೊಡೆದು ಖಾಲಿ ಆಯ್ತು ಅಂದ್ರೆ ಮತ್ತೆ ತುಂಬಿಕೊಳ್ಳುತ್ತಾ? ಸೋರ್ಸಸ್ ಇಲ್ಲ, ಆದ್ರೆ ಕಮ್ಮಿ ಆಗೋದಿಲ್ಲ, ಇರ್ತದೆ, ಒಂದು 5 ಅಡಿ ಆದ್ರೂ ನೀರು ನಿಲ್ತದೆ. ಹೌದಾ? ಓ ಪರವಾಗಿಲ್ಲ. ಎಷ್ಟು ಆಳಕ್ಕೆ ತೆಗೆಸಿದಿರಿ? 15 ಅಡಿ ಆಳ ಇದೆ. ಮತ್ತೆ ಅದರಲ್ಲಿ ಮೀನ್ ಬಿಟ್ಟಿರೋದು ಬಳಕೆ ಮಾಡ್ಕೊಂಡಿರೋದು? ಹೌದು, ಸ್ವಲ್ಪ ಬಿಟ್ಟಿದ್ದೇನೆ. ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಸ್ವಲ್ಪ ಮನೆಯಿಂದ ದೂರ ಇರೋದ್ರಿಂದ ಅದನ್ನ ನೋಡ್ಲಿಕ್ಕೂ ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ, ಹಾಗಾಗಿ ಸ್ವಲ್ಪ ಬಿಟ್ಟಿದ್ದೇನೆ. ಅದು ಯಾವಾಗಾದ್ರೂ ಹಿಡಿತೇವೆ. ಒಟ್ಟಾರೆ ತೋಟಕ್ಕೆ ನೀರು ಉಣಿಸ್ಲಿಕ್ಕೆ ಕೃಷಿ ಕೊಳಗಳು ನೆರವಾಗಿದ್ದಾವೆ. ಹೌದು ಅಲ್ವಾ? ಹೌದು. ಯಾವಾಗ ನೀವು ನೀರು ಉಣಿಸ್ಲಿಕ್ಕೆ ಶುರು ಮಾಡ್ಕೊಂತೀರಿ? ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಮಳೆ ಬರಲಿ ಬಿಡ್ಲಿ ಬಿಡ್ಲಿ ನೀರು ಹೊಡಿತೇವೆ. ಮಳೆ ಬಂದ್ರೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಅದರ ಜೊತೆನೆ 2 ಅವರ್ಸ್ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡ್ತೇವೆ. ಮತ್ತೆ ಬ್ಯಾಕಿಂಗ್ ಆಫ್ಟರ್ 21 ಡೇಸ್ ಕೊಡ್ತೇವೆ. ನೀರು ಕೊಡೋದ್ರಿಂದ ಅರೇಬಿಕಾ ಅಥವಾ ರೋಬಸ್ಟಾದಲ್ಲಿ ಅನುಕೂಲನೇ ಅಲ್ವಾ? ಹೌದು ಹೌದು, ನೀರು ಕೊಡೋದ್ರಿಂದ ಟೈಮ್ಲಿ ನೀರು ಸಿಕ್ಕಿದ್ರೆ ಬ್ಲಾಸಮ್ ಕರೆಕ್ಟ್ ಟೈಮ್ಗೆ ಓಪನ್ ಆಗುತ್ತೆ, ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಹೌದು, ಕಾಳುಮೆಣಸಿಗೂ ಅನುಕೂಲ. ಕಾಳುಮೆಣಸಿಗೂ ಅನುಕೂಲ ಆಗ್ತದೆ ಫಸಲು ಇದ್ರೂ. ಹೌದು, ಬಳ್ಳಿ ಒಂಥರ ನಲುಗೋದಿಲ್ಲ ಅಥವಾ ಬಾಡೋದಿಲ್ಲ, ತಡ್ಕೊಳ್ಳುತ್ತೆ. ಎಷ್ಟೋ ಸಾರಿ ಫಸಲು ಬಂದಾಗ ನೀರಿನ ಕೊರತೆ ಆಗ್ಬಿಟ್ರೆ ಅಂತಂದ್ರು ಬಳ್ಳಿ ಬತ್ತಿ ಬಿಡುತ್ತೆ, ಮುಂದೆ ಏನಾಗ್ತದೆ ಅನ್ನೋ ಒಂದು ಆತಂಕ. ನೀರು ಕೊಟ್ಟರೆ ಅದು ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಬರುತ್ತೆ ಪೆಪ್ಪರ್ ಅಲ್ಲಿ ಅಲ್ವಾ? ಹೌದು, ಒಂದು 15 ಡೇಸ್ 20 ಡೇಸ್ ಅಲ್ಲಿ ನೀರು ಕೊಟ್ಟರೆ ಹೌದು ನಾವು ಕುಯ್ಯೋದಕ್ಕಿಂತ ಮೊದಲು ಅದು ಒಳ್ಳೆ ಇಳುವರಿ ಸಿಗ್ತದೆ ನಮಗೆ. ತೋಟದಲ್ಲಿ ಪೈಪ್ ಲೈನ್ ಮಾಡಿದಿರಿ? ಹೌದು, ಅಂಡರ್ಗ್ರೌಂಡ್ ಪೈಪ್ ಲೈನ್ ಹಾಕಿದ್ದೇನೆ ನೀರು ಉಣಿಸ್ಲಿಕ್ಕೆ ಅಲ್ವಾ? ಹೌದು. ಯಾವಾಗ ಮಾಡ್ಕೊಂಡ್ರಿ? ಇದೀಗ ಒಂದು 5 ಇಯರ್ಸ್ ಆಯ್ತು. ಓಹೋ, ಅನುಕೂಲ ಆಗಿದೆ ಅಲ್ವಾ? ಅನುಕೂಲ ಆಗಿದೆ. ಇಲ್ದಿರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಪೈಪ್ ನ ಎತ್ಕೊಂಡು ಹೋಗೋದು ಮಾಡೋದು ಫಿಕ್ಸ್ ಮಾಡೋದೆಲ್ಲ ತುಂಬಾ ತೊಂದರೆ. ಅದಕ್ಕಾಗಿ ಇದು ಹಾಕಿ ಸೈಡ್ ವೇಸ್ ಅಲ್ಲಿ ಅಲ್ಯೂಮಿನಿಯಂ ಪೈಪ್ ಹಾಕಿ ಯೂಸ್ ಮಾಡ್ತೇವೆ. ಓಹೋ, ಒಟ್ಟು 22 ಎಕರೆಯಲ್ಲಿ ಎಷ್ಟು ಕಾಳುಮೆಣಸಿನ ಬಳ್ಳಿ ಇರ್ಬೋದು ಅಂತ ಏನಾದ್ರು ಅಂದಾಜು? 1,000-1,500 ಇದೆ. ಆದ್ರೆ ಈಗೀಗ ದೊಡ್ಡ ದೊಡ್ಡ ಬಳ್ಳಿಗಳು ಒಣಗುತ್ತಾ ಇದೆ, 6 ತಿಂಗಳಿಂದ ಮಳೆ ಇಲ್ಲದರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇರುವುದರಿಂದ ಬಾಡ್ತಾ ಇದೆ. ಓಹೋ, ಮಳೆ ಕಡಿಮೆ ಆದ್ರೂ ಕಷ್ಟ, ಮಳೆ ಹೆಚ್ಚಾದ್ರೂ ಕಷ್ಟ. ಹೌದು ಅಲ್ವಾ? ಹೌದು. ನೀರು ಕೊಡ್ತಾ ಇದ್ರೆ ಮಳೆ ಕಡಿಮೆ ಆದಾಗ ಅನುಕೂಲ ಆಗ್ತದೆ, ಆದ್ರೂ ಟೆಂಪರೇಚರ್ ತಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅವರಿಗೆ. ಓಹೋ, ಆದ್ರೆ ಶೇಡ್ ಇರ್ತದೆ, ಕಾಫಿದು ಶೇಡ್ ಇರ್ತದೆ, ಅದು ಪ್ಲಾಂಟ್ಸ್ ಶೇಡ್ ಇರ್ತದೆ. ಅಂದ್ರೆ ಇಳುವರಿ ಕಮ್ಮಿ ಆಗ್ತದೆ. ಹಾಗೆ. ಗರಿಷ್ಠ ಎಷ್ಟು ಕಾಳುಮೆಣಸ ಪಡ್ಕೊಂಡಿದ್ರಿ? ಮೊದಲೆಲ್ಲ ಚೆನ್ನಾಗಿ ಬರ್ತಾ ಇತ್ತು, ದೊಡ್ಡ ದೊಡ್ಡ ಬಳ್ಳಿ ಇರುವಾಗ 1,000 ಕೆಜಿಸ್ ಎಲ್ಲ ಬರ್ತಾ ಇತ್ತು. ಈಗೀಗ ಕಮ್ಮಿ ಆಗ್ತಾ ಬಂದಿದೆ, ಈ ವರ್ಷ 1,000 ಕೆಜಿ ಸಿಕ್ಕಿದ್ವು. 1,000 ಕಿಲೋಗ್ರಾಂಗಿಂತ ಕೆಳಗಡೆ ಹೋಗಿಲ್ಲ? ಹೋಗಿಲ್ಲ. 2-2.5-3 3,000 ಕೆಜಿಸ್ ಕೊಯ್ದಿದ್ದೇನೆ. ಕಾಫಿ ತೋಟದಲ್ಲಿ ಏಲಕ್ಕಿನೂ ಹಾಕೊಂಡಿದ್ದೀರಲ್ಲ? ಹೌದು. ಯಾವಾಗ್ಲಿಂದ ಬೆಳೀತಾ ಇದ್ರಿ? ಏಲಕ್ಕಿ ಗದ್ದೆ ಇರುವಾಗಲೇ ಕೆಳಗೆ ಮಾಡಿದ್ದೆ, ಆದ್ರೆ ಈಗ ಮನೆ ಹತ್ರ ಮಾಡ್ಕೊಂಡು ಒಂದು ಬ್ಲಾಕ್ ಮಾಡಿದ್ದೇನೆ. ಅದಕ್ಕಾಗಿ ಹೇಗೂ ಪೆಪ್ಪರಿಗೂ ಮತ್ತೆ ಕಾಫಿಗೆ ಮತ್ತೆ ಏಲಕ್ಕಿಗೆ ನೀರು ಒಡೆಯೋದು ಯೂಸ್ ಆಗುತ್ತೆ ಅಂತ ಹೇಳಿ ಮನೆ ಹತ್ರ ಮಾಡ್ಕೊಂಡು ಒಂದು ಬ್ಲಾಕ್ ಅಲ್ಲಿ ನಟ್ಕೊಂಡಿದ್ದೇನೆ. ಕೆಲವೊಬ್ಬರಕ್ಕೆ ಬಹಳ ಜನ ಹೇಳ್ತಾರೆ ಕಾಫಿ ತೋಟದಲ್ಲಿ ಏಲಕ್ಕಿ ಬೆಳೆಯೋದು ಅಷ್ಟು ಸೂಕ್ತ ಆಗಲ್ಲ, ಏಲಕ್ಕಿಗೆ ಮತ್ತು ಕಾಫಿಗೆ ಉಪಚರಿಸೋ ಕೆಲಸಗಳಾಗಲಿ ಮಾಡೋ ಕೆಲಸಗಳಾಗಲಿ ಹೊಂದಾಣಿಕೆ ಆಗ್ಲಿಕ್ಕಿಲ್ಲ ಅನ್ನೋ ಥರ ಮಾತಾಡ್ತಿದ್ದೀವಿ, ಏನಂತೀರಿ ನೀವು? ಆಗ್ತದೆ, ಅದರದೇ ರೊಬಸ್ಟ್ ಅದು ರೆಕ್ಕೆ ಬ್ರಾಂಚಸ್ ಎಲ್ಲ ತೆಗಿಬೇಕು, ತೆಗೆದುಬಿಟ್ಟು ಅದನ್ನು ಕಂಬ ಚಿಗಿರ್ತಾರ ಬಿಟ್ಟು ಅದಕ್ಕೆ ಪೆಪ್ಪರ್ ಹಾಕಿದ್ದೇನೆ. ಆಗ ಅಷ್ಟು ಶೇಡ್ ಬರೋದಿಲ್ಲ, ಪ್ಲಸ್ ಅರಬಿಕಾ ಗಿಡ ನಟ್ಟಿದ್ದೇನೆ ಅದರಲ್ಲಿ, ಅರಬಿಕಾ ಚಂದ್ರಗಿರಿ, ಇದ್ರ ಮಧ್ಯೆ ಮಧ್ಯೆ ಆಗುವಾಗ 6x6 ಚಂದ್ರಗಿರಿ ನಟ್ಟಿದ್ದೇನೆ, 6x6 ಏಲಕ್ಕಿ ಗಿಡ ನಟ್ಟಿದ್ದೇನೆ. ಆಗ ಇದೆರಡಕ್ಕೆ ಕಾಂಬಿನೇಷನ್ ಚೆನ್ನಾಗಿದೆ, ಪ್ಲಸ್ ಪೆಪ್ಪರಿಗೆ ಹೇಗೂ ನೀರು ಬೇಕಾದ್ದರಿಂದ ಅದನ್ನ ರೋಬಸ್ಟ ಗಿಡಕ್ಕೆ ಬೆಳೆಸಿ ಮಲ್ಟಿಪರ್ಪಸ್ ಅಲ್ಲಿ ಮಾಡಿದ್ದೇನೆ. ರೋಬಸ್ಟ್ ಕಾಫಿಯನ್ನ ಎತ್ತರವಾಗಿ ಬೆಳೆಸಿ ಅದಕ್ಕೆ ಕಾಳುಮೆಣಸು ಹಬ್ಸ ಆಲೋಚನೆ ಯಾಕೆ ಬಂತು, ಯಾವಾಗ ಬಂತು? ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅದೊಂದು ಐಡಿಯಾ ಬಂತು ನನಗೆ, ಯಾಕೆಂದ್ರೆ ಲೇಡೀಸ್ ಕೂಡ ಕುಯ್ಕೋಬಹುದು 20 ಅಡಿ ಏಣಿಯಲ್ಲಿ ಹತ್ತಿ, ಅವರಿಗೂ ಈಸಿ ಆಗ್ತದೆ, ಜೆಂಟ್ಸೇ ಬೇಕು ಅಂತಿಲ್ಲ ಲೇಬರ್ ಇಲ್ಲದ ಟೈಮಲ್ಲಿ, ಬರೀ ಲೇಡೀಸೇ ಹತ್ತಿ ಕುಯ್ಕೊಳ್ಬಹುದು ಅಂತ ಹೇಳಿ ಕಂಬ ಚಿಗರ್ ಬಿಟ್ಟು ಅದರಲ್ಲಿ ಮಾಡಿದ್ದೇನೆ. ಎಲ್ಲಾದ್ರೂ ಮಾಡಿದ್ ನೋಡಿದ್ರೆ? ಇಲ್ಲ ಇಲ್ಲ, ನಾನು ನೋಡ್ಲಿಲ್ಲ ಇಲ್ಲಿ. ಆದ್ರೆ ಗ್ಲೈಸೀಡಿಯಕ್ಕೆ ಹಬ್ಸಿದರೆ ಅದು ಕೂಡ ತುಂಬಾ ದೊಡ್ಡ ಹೈಟ್ ಅಲ್ಲಿ ಹೋಗೋದಿಲ್ಲ. ಮುರುಕು ಪಾಲ್ವಾಣ ಅದು ಕೂಡ ಅಷ್ಟೇ 20-25 ಅಡಿಗೆ ಬರೋದು, ಅದರಲ್ಲಿ ಕೂಡ ಹಾಕಿದ್ದೇನೆ. ಆದ್ದರಿಂದ ಇದು ಒಂದು ಐಡಿಯಾ ಮಾಡಿ ಬ್ರಾಂಚಸ್ ತೆಗೆದು ರೋಬಸ್ಟನ ಕಂಬ ಚಿಗರು ಬಿಟ್ಟು ಅದರಲ್ಲಿ ಪೆಪ್ಪರ್ ನೆಟ್ಟಿದ್ದೇನೆ. ಆತರ ಎಷ್ಟು ಗಿಡಗಳಿಗೆ ಹಾಕೊಂಡಿದ್ದಾರೆ ಕಾಳುಮೆಣಸ? ಒಂದು 800 ಗಿಡ ಇರ್ಬೋದು. ಅದು ಒಂದು ಪ್ಲಾಟ್ ಬೇರೆ ಸಪರೇಟ್ ಬ್ಲಾಕ್ ಮಾಡಿ. ಏನ್ ಮೊದಲು ಇಳುವರಿ ಕಡಿಮೆ ಸಿಕ್ತಿತ್ತ ಅಥವಾ? ಇಳುವರಿ ಸೌತ್ ವೆಸ್ಟ್ ಬಿಸಿಲು ಹೊಡಿತಾ ಇತ್ತು, ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಅದ್ರ ಸೈಡ್ ಅಲ್ಲಿ ನಾನು ಬಿದಿರನ್ನ ನಟ್ಟು, ಬರ್ಮಾ ಬಿದಿರು ಅಂತ ಅದಕ್ಕೆ ಒಳ್ಳೆ ಡಿಮಾಂಡ್ ಇದೆ, ಅದನ್ನ ನಟ್ಬಿಟ್ಟು ಅದರ ಸೈಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಪೇಪರ್ ಹಾಕಿದೆ. ಅವರವರ ತೋಟದಲ್ಲಿರುವ ಸಮಸ್ಯೆಗಳನ್ನು ನೋಡಿಕೊಂಡು ಮಾರ್ಪಾಡು ಮಾಡ್ಕೊಳ್ಳೋದು ಒಳ್ಳೇದೇ. ಹೌದು ಹೌದು. ಬರ್ಮಾ ಬಿದಿರನ್ನ ಎಷ್ಟು ಕಡೆಗೆ ಹಾಕೊಂಡಿದ್ದಾರೆ ತೋಟದ ಸುತ್ತ? ತೋಟದ ಸುತ್ತ ತುಂಬಾ ಇದೆ, ಅಂದ್ರೆ ನೂರೈವತ್ತು ಕಡೆಗೆ ನೂರೈವತ್ತು ಇದೆ. ಎಷ್ಟು ವರ್ಷ ಆಗಿರ್ಬೋದು? ಮೊದಲು ಬೇರೆ ಕಡೆ ಹಾಕಿದ್ದೇನೆ, ಅದೊಂದು 15 ಇಯರ್ಸ್ ಆಯ್ತು. ಈಗ ರೀಸೆಂಟ್ ಆಗಿ 6 ವರ್ಷದಿಂದ ಇಲ್ಲಿ ಸೌತ್ ವೆಸ್ಟ್ ಶೇಡ್ ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಅದ ಹಾಕಿದ್ದೇನೆ. ಬರ್ಮಾ ಬಿದ್ರು ಸಣ್ಣ ಸಸ್ಯಗಳನ್ನು ಎಲ್ಲಿಂದ ತಗೊಂಡ್ರಿ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಕೊಡ್ತಾರೆ. ಹೌದಾ? ಅವ್ರ ಹತ್ರದಿಂದ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬಂದು ಸೀಸನ್ ಅಲ್ಲಿ ನೆಟ್ಟೆ. ಎಷ್ಟು ವರ್ಷಕ್ಕೆ ಬೆಳೀತು, ಕಟಾವ್ ಬಂತು? ಅದು 3-4 ಇಯರ್ಸ್ ಗೆ ಬರ್ತದೆ. ಅದಕ್ಕೆ ಒಳ್ಳೆ ಡಿಮಾಂಡ್ ಕೂಡ ಇದೆ, ಜನರು ತಗೊಂಡು ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ. ಅವರು 100-150 ರೂಪಾಯಿ ಕೊಡ್ತಾರೆ ಒಂದು 30 ಫೀಟ್ ಲೆಂತ್ ಗೆ. ಮತ್ತೆ ನಿಮಗೆ ಸ್ವಲ್ಪ ಬರೆ ತರ ಇದೆ, ಅಲ್ಲಿಗೆ ಮಣ್ಣು ಜರಿಯೋದಿಲ್ಲ, ಬಿದಿರು ಹಾಕಿದ್ರಿಂದ ಲ್ಯಾಂಡ್ ಸ್ಲೈಡ್ ಕಂಟ್ರೋಲ್ ಆಗುತ್ತೆ. ಪೂನ ಬರ್ಮಾ ಬಿದಿರು ನೆಟ್ಟಿದ್ರ ಅಥವಾ ಬೇರೆದಿದ್ಯಾ? ಬೇರೆ ವೆರೈಟಿ ಇದೆ, ಆದ್ರೆ ಅಷ್ಟು ತುಂಬಾ ಹಾಗೆ ಹಾಕಿಲ್ಲ, ಒಂದೆರಡು ಮರಡು ಇದೆ ಅಷ್ಟೇ. ಬರ್ಮಾ ಬಿದಿರನ್ನೇ ಒಳ್ಳೇದಂತ ಹೇಳ್ತೀರಾ? ಹಾಗೆ ನನ್ನ ಅಭಿಪ್ರಾಯದಲ್ಲಿ ಅದಕ್ಕೆ ಡಿಮಾಂಡ್ ಇರುವುದರಿಂದ ಮೂವಾಗಬಹುದು ಅಂತ ಹೇಳಿ ಹಾಕೊಂಡೆ. ಸರಿನೇ ಸರಿನೇ. ಹಸುಗಳನ್ನ ಬಹಳ ವರ್ಷಗಳಿಂದ ಸಾಕಂತ ಬಂದಿದ್ದಾರೆ. ಹೌದು, ತಂದೆ ಮನೇಲಿ ಇತ್ತು. ಬ್ರದರ್ ಹೇಳ್ದ, ನೀನು ಒಂದು ತಗೊಂಡೋಗಿ ಅಲ್ಲಿ ಸಾಕು ಇಲ್ಲಿ ಅಂತೇಳಿ, ಹಾಗೆ ತಂದು ಅಭಿವೃದ್ಧಿ ಮಾಡಿ ಈಗ 5-6 ಹಸುಗಳಿದೆ. ಪಾಲಿಪಟ್ಟದಲ್ಲಿ ಈಗಲೂ ಹಸುಗಳನ್ನ ಇಟ್ಕೊಂಡಿದ್ದಾರೆ? ಇಲ್ಲ, ಅಲ್ಲಿ ಸ್ವಲ್ಪ ಹುಲ್ಲಿಗೆಲ್ಲ ಪ್ರಾಬ್ಲಮ್ ಆಗಿ ಅಲ್ಲಿ ಸ್ವಲ್ಪ ಕಷ್ಟದಲ್ಲಿ ಅದು ಅವರು ಬಿಟ್ಟ. ಅವ್ರು ಕೈ ಬಿಟ್ಬಿಟ್ಟು? ಅವರು ಕೈ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವೊಂದ್ಸಾರಿ ಅರ್ಥ ಆಗಲ್ಲ ಸಂದರ್ಭಗಳು ಹೇಗೆ ಬರ್ತವೆ ಅಂತ ಅನ್ಕೊಂಡು. ಇಲ್ಲಿ ಕಾಡು ಪ್ರಾಣಿಗಳು, ಅದರಲ್ಲೂ ಆನೆಗಳು, ಹಂದಿಗಳು, ಕೋತಿಗಳು, ಕಾಟ ಹೇಗಿದೆ ಆ ಕಡೆ ಪಾಲಿಬೆಟ್ಟ ಕಡೆಗೆ ಹೇಗಿದೆ? ಇಲ್ಲಿ ದೇವರ ಸಹಾಯದಿಂದ ಆನೆಗಳು ಬಂದಿಲ್ಲ, ಕೋತಿಗಳದ್ದು ಯಾರ್ದು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಆದ್ರೆ ನಮಗೆ ಡೈಲಿ ಅದೊಂದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಬರೋದೆ. ಬಂದು ಕೆರೆಯಲ್ಲಿ ಬಂದು ಮಿಂದು ನೀರು ಕುಡಿದು ಎಲ್ಲ ಹಾಳು ಮಾಡಿ ಹೋಗ್ತದೆ. ಮಂಗಗಳ ಕಾಟ ಅಂತೂ ಅಲ್ಲಿ ವಿಪರೀತ ಆಗಿದೆ ಈಗ, ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸಿಲ್ವರ್ ಅಲ್ಲಿ ನಟ್ಟಿದ್ದೇವೆ ಪೆಪ್ಪರ್ ವೈನ್ಸ್, ಅದಕ್ಕೆ ಮಂಗಗಳ ಹತ್ತಿ ಮಕ್ಕಳನ್ನ ಕರ್ಕೊಂಡು ಜಾರ್ತದೆ. ಜಾರುವಾಗ ಅದರಲ್ಲಿ ಗೆದ್ದಲು ಹಿಡಿದು ಬಳ್ಳಿಗಳು ಇರ್ತದಲ್ಲ, ಅದೆಲ್ಲ ನೆಲದಲ್ಲಿ ಇದೆ. ಅದರಿಂದ ಆನೆಗಿಂತ ಮಂಗಗಳ ಉಪದ್ರವನೇ ಜಾಸ್ತಿ ಅಂತ ಆಗ್ತಾ ಉಂಟು ಈಗ. ಇಲ್ಲೇನು ಸಮಸ್ಯೆ ಇಲ್ಲ ಸದ್ಯಕ್ಕೆ, ಏನು ಕಾಣ್ತಾ ಇಲ್ಲ. ಎಷ್ಟೋ ಜನ ಆನೆಗಳು ಸಾಕಷ್ಟು ಓಡಾಡ್ತದವೆ ಇಲ್ಲಿ ಅಂತ ಅನ್ಕೊಂಡು ಬರೀ ಕಾಫಿ ಬೆಳೆಯೋದು ಅಲ್ಲದಲ್ಲೇ ತೋಟದ ಒಂದು ವಿಚಾರದಲ್ಲೂ ನಿರಾಸಕ್ತಿಯನ್ನ ತಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಮುಂದಿಂದು ಅನ್ನೋ ತರ ಆಲೋಚನೆಯಲ್ಲಿ ಸಾಕ್ತಿದ್ದಾರೆ. ಆದ್ರೆ ನಿಮಗೆ ಆ ತರದ ತೊಂದರೆಗಳಿಲ್ಲ? ಇಲ್ಲ. ಕಿತ್ತಳೆ ತೋಟದಲ್ಲಿ ಯಾವಾಗ್ಲಿಂದ ಬೆಳೀತಿದ್ರೆ ಹೇಗಿದೆ ಬೆಳವಣಿಗೆ? ಕಿತ್ತಳೆ ಇದೆ, ಈಗೀಗ ಸ್ವಲ್ಪ ಕ್ರಾಪ್ ಕಮ್ಮಿ ಆಗ್ತಾ ಇದೆ, ಅಷ್ಟು ಏನು ಕಾಣೋದಿಲ್ಲ. ಮಳೆ ಜಾಸ್ತಿ ಆಗಿದ್ರಿಂದ ಏನೊಂದು ಇದಿಲ್ಲ. ಮರಗಳಿದೆ, 150-200 ಮರಗಳಿದೆ. ಹಣ್ಣು ಸಿಕ್ಕಿದೆ? ಹಣ್ಣು ಸಿಕ್ಕಿದೆ, ಈಗೀಗ ಕಮ್ಮಿ ಆಗಿದೆ ಅಷ್ಟೇ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಇಳುವರಿ ಕಮ್ಮಿ ಆಗಿದೆ. ಏನಂತಾರೆ ವಿಜ್ಞಾನಿಗಳು, ನೀವು ಕೇಳಿರ್ಬೇಕು ಅಥವಾ ಯಾರಾದ್ರೂ ಇಲ್ಲಿ ಬಂದಾಗ ಮಾತಾಡಿರ್ಬೇಕು ಈ ತರ ಆಗಿದೆ ಏನ್ ಮಾಡಬಹುದು ಅಂತ ಅನ್ಕೊಂಡು? ಅವರು ಹೇಳ್ತಾ ಟೈಮ್ ಆಯ್ತು, ಅದಕ್ಕೆ ಇನ್ನು ಅದು ಬೆಳೆಸೋದು ತುಂಬಾ ಕಷ್ಟ ಅಂತೇಳಿ ಸೈಂಟಿಸ್ಟ್ ಅಡ್ವೈಸ್ ಮಾಡ್ತಾರೆ. ಹಾಗೆ ಅದ್ರದ್ದು ಒಂದು ಲೈಫ್ ಸ್ಪ್ಯಾನ್ ಅಂತ ಇದೆಯಲ್ಲ, ಅದು ಮತ್ತೆ ಸಾಯಿಲ್ ಫರ್ಟಿಲಿಟಿ. ಕೆಲವೊಂದ್ ಕಡೆಗೆ 100-120 ವರ್ಷದ ಮರಗಳು ಇದಾವಲ್ಲ, ಇದೆ ಇವೆಲ್ಲ ಹಾಕಿ ಏನು 25-30 ವರ್ಷ ಆಗಿರ್ಬೋದು. ಹೌದು, ಆದ್ರೆ ಇದೆ, ಅದ್ರ ಒಂದು ಕ್ಲೈಮೇಟ್ ಚೇಂಜ್ಗೆ ಎಂತ ಅರ್ಥ ಆಗ್ತಾ ಇಲ್ಲ. ನೀವು ಚೆನ್ನಾಗಿ ಸಗಣಿ ಗೊಬ್ಬರ ಕೊಡ್ತೀರಿ, ಕೋಳಿ ಗೊಬ್ಬರನೂ ತರಿಸ್ತೀರಿ, ಆಮೇಲೆ ತೆಂಗಿನ ನಾರಿನ ಪುಡಿ ಗೊಬ್ಬರನೂ ತರಿಸ್ತೀರಿ ಅಲ್ವಾ? ಹೌದು. ತೋಟಕ್ಕೆ ಮತ್ತೆ ಎಲ್ಲದಕ್ಕೂ ಹಾಕ್ತೀರಿ? ಎಲ್ಲದಕ್ಕೂ ಹಾಕ್ತೇವೆ. ನಿಮ್ದು 8 ಕರುಗಳು ಹಸುಗಳು ಒಟ್ಟು ಎಲ್ಲ ಸೇರಿ? ಹೌದು, 4 ಕರುಗಳು 4 ಹಸುಗಳು ಇದಾವ ಅಂತ ಹೇಳ್ತಾ ಇದ್ರೆ ಅದ್ರದ್ದು ಗೊಬ್ಬರ ಸಿಗುತ್ತೆ? ಇದೆ ಇದೆ. ಮತ್ತಿನ್ನು ಬೇರೆ ಗೊಬ್ಬರನ ಸೇರಿಸಿ ಎಲ್ಲದಕ್ಕೂ ಹಾಕೊಂತ ಬರ್ತೀರಿ ಅಲ್ವಾ? ಹೌದು. ಸುಣ್ಣನ ತೋಟಕ್ಕೆ ಹಾಕ್ತಿರಲ್ವಾ? ಹೌದು, ಸುಣ್ಣ 3 ವರ್ಷಕ್ಕೊಂದ್ಸಲ ಹಾಕ್ತೇವೆ, ಮತ್ತೆ ಸಾಯಿಲ್ ಟೆಸ್ಟ್ ಮಾಡಿಯೇ ಗೊಬ್ಬರ ಹಾಕೋದು. ಹಾಗೆ ರಾಸಾಯನಿಕ ಗೊಬ್ಬರ ಮತ್ತೆ ಸಿಂಪರಣೆ ಮಾಡೋದಿದ್ಯಾ ಕಾಫಿಗೆ, ಕಾಳು ಮೆಣಸಿಗೆಲ್ಲ? ಒಂದು ರೌಂಡ್ ಯಾರ ಸ್ಪ್ರಿಂಕಲ್ ಮಾಡ್ತೇನೆ ಫೋಲಿಯರ್ ಸ್ಪ್ರೇ ಪೆಪ್ಪರಿಗೆ ಮತ್ತೆ ಕಾಫಿಗೆ, ಮತ್ತೆ 3 ಟೈಮ್ ಸಾಯಿಲ್ ಅಪ್ಲಿಕೇಶನ್ ಹಾಕ್ತೇನೆ. ಈಗ ಮಣ್ಣಿಗೆ ಕೊಡುವ ಗೊಬ್ಬರ ಇದೆಯಲ್ಲ, ಇಷ್ಟೇ ಪ್ರಮಾಣ ಅಥವಾ ನಿಮ್ದೇ ಅಂದಾಜು ಅನ್ನೋದು ಏನಾದ್ರೂ? 3 ಟೈಮ್ ಹಾಕೋದ್ರಿಂದ 100-100 ಗ್ರಾಮ್ಸ್ ಹಾಕೊಂಡು ಹೋಗ್ತೇನೆ, ಎಟ್ ಎ ಟೈಮ್ ಜಾಸ್ತಿ ಹಾಕಲ್ಲ, 150 ಹಾಕ್ತೇನೆ. ಈಗ ಅದನ್ನ ಕಾಳು ಮೆಣಸಿಗೂ ಕಾಫಿಗೂ ಎಲ್ಲ ಗಿಡಗಳಿಗೂ ಅನ್ವಯ ಆಗೋರಿತಲ್ಲಿ ಎಲ್ಲ ಗಿಡಗಳಿಗೂ ಒಂದೇ ತರ? ಹೌದು ಹೌದು ಹೌದು. ಈಗ ಲೇಬರರ್ಸ್ ನಾವು ಹೇಳಿದಾಗೆ ಮಾಡೋದಿಲ್ಲ, ಹಾಗಾಗಿ ಒಂದು ಕಡೆಯಿಂದ ಯಾವ್ದಾದ್ರು ಗೊಬ್ಬರ ಯೂಸ್ ಮಾಡುವಾಗ ಎಲ್ಲದಕ್ಕೆ ಹಾಕ್ಬಿಡಿ ಅಂತ ಹೇಳೋದು. ಅವರು ಅಡಿಕೆಗೆ ತೆಂಗಿಗೆ ಎಲ್ಲದಕ್ಕೂ ಹಾಕೊಂಡು ಹೋಗ್ತಾರೆ. ಒಂದು ವಿಮಾ ಕಂಪನಿಯಲ್ಲಿ ಕೆಲಸ ಮಾಡಿ ಬಹಳ ವರ್ಷಗಳ ಕಾಲ ಈ ಕಡೆ ಕೃಷಿಗೆ ಬಂದ್ರಿ, ಏನನ್ಸುತ್ತೆ 16 ವರ್ಷಗಳ ಕಾಲ ನೀವು ಕೃಷಿಯಲ್ಲಿದ್ದೀರಿ 2004 ರಿಂದ? ಹೌದು. ಏನು ನಿಮ್ಮ ಅಭಿಪ್ರಾಯ? ತುಂಬಾ ಖುಷಿ ಆಗುತ್ತೆ, ಗಂಟೆ ಹೋಗಿದ್ದು ದಿವಸ ಹೋಗಿದ್ದು ಗೊತ್ತೇ ಆಗೋದಿಲ್ಲ. ಲೇಬರ್ಸ್ ಜೊತೆ ಇನ್ವಾಲ್ವ್ ಆದ್ರೆ ನಾವು ತುಂಬಾ ಅವ್ರ ಹತ್ರ ವರ್ಕು ಎಕ್ಸ್ಟ್ರಾಕ್ಟ್ ಮಾಡಬಹುದು, ನಮಗೆ ಹೇಗೆ ಬೇಕು ಹಾಗೆ ನಾವು ನಿಭಾಯಿಸಿಕೊಂಡು ಬರಬಹುದು. ಆದರೆ ಲೇಬರ್ಸ್ ಮೊದಲಿನಾಗೆ ಇಂಟ್ರೆಸ್ಟ್ ಹಾಕಿ ಕೆಲಸ ಮಾಡೋದಿಲ್ಲ, ನಾವೇ ಅವರಿಗೆ ಜೊತೆಯಲ್ಲಿ ಇದ್ರೇ ಅವರು ಕೆಲಸ ಮಾಡೋದು. ಮತ್ತೆ ನಮಗೂ ಹೇಗೆ ಬೇಕು ಹಾಗೆ ಮಾಡಿಸ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಎಷ್ಟು ಜನ ಇದ್ದಾರೆ ಕಾರ್ಮಿಕರು? ಕಾರ್ಮಿಕರು 6 ಜನ ಇದ್ದಾರೆ. 6 ಕುಟುಂಬಗಳ? 4 ಕುಟುಂಬ. ಓಹೋ, 6 ಜನ ಇದ್ದಾರೆ. ವ್ಯತ್ಯಾಸಗಳು ಆಗ್ತಾ ಇರ್ತವೆ ಅನೇಕ ಸಂಗತಿಗಳಲ್ಲಿ, ಅದರಲ್ಲೂ ಕೃಷಿಯಲ್ಲಿ. ನಾವು ಎಷ್ಟು ಕೆಲಸಗಳನ್ನು ಮಾಡಿದ್ರು ಏನೇನೋ ಸಮಸ್ಯೆ ಇದಾವ ಅಂತ ಅನ್ಕೊಂಡು ನೋಡ್ತಾ ಇರ್ತೀವಿ, ಅವು ಹಾಗೆ ಇರುವುದಿಲ್ಲ. ಹೌದು, 16 ವರ್ಷಗಳಿಂದ ನೀವು ಕಾಫಿ ತೋಟದ ನಿರ್ವಹಣೆಯಲ್ಲಿ ತೊಡಸ್ಕೊಂಡು ಬಂದಿದ್ರಿ, ಬೆಳವಣಿಗೆನೂ ಆಗಿದ್ದೀರಿ ಅಲ್ವಾ? ಆಗಿದೆ, ಆಗಿದೆ. ನಮಗೆ ಜೇನು ಕೃಷಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಈಗ ಒಂದು 10 ಪೆಟ್ಟಿಗೆ ಇಟ್ಟು ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ನೋಡಬೇಕು ಹೇಗೆ ಆಗ್ತದೆ ಅಂತೇಳಿ. ಹೌದು, ಏನೆಲ್ಲ ಮಾಡಬಹುದು ಕೃಷಿಯಲ್ಲಿ. ಹೌದು ಹೌದು, ಅವಕಾಶಗಳು ಸಿಗ್ತವೆ, ಜನ ಬೇಕು. ಹೌದು, ಜನ ಬೇಕು, ನಮಗೆ ಇಂಟ್ರೆಸ್ಟ್ ಇರಬೇಕು ಮೊದಲು. ಫಸ್ಟ್ ಆಫ್ ಆಲ್ ನಮಗೆ ಇಂಟ್ರೆಸ್ಟ್ ಇದ್ರೆ ಆಟೋಮೆಟಿಕ್ ಆಗಿ ಜನನ ಕಲೆಕ್ಟ್ ಮಾಡಬಹುದು, ನಾವು ಅಭಿವೃದ್ಧಿ ಆಗಬಹುದು ನಾವು. ನಿಜ, ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಲ್ವಾ? ಹೌದು ಹೌದು, ಮಿಸ್ ಮಾಡೋದಿಲ್ಲ, ಯಾವಾಗಲೂ ಕೇಳ್ತಾ ಇರ್ತೇನೆ. ಮತ್ತೆ ಶ್ರೀಯುತ ವಿಜಯಂಗಡಿ ಅವರದು ಅಡ್ವೈಸ್ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ನೀವು ಬಿ ಎಸ್ ಸಿ ಓದಿದ್ರೂ ಇನ್ನೂ ಜ್ಞಾನ ಪಡ್ಕೊಳ್ಬೇಕನ್ನೋ ಒಂದು ಆಸೆ ಆಕಾಂಕ್ಷೆ ನಿರೀಕ್ಷೆಯಲ್ಲಿ ಇದ್ದೀರಿ. ಹೌದು, ಒಳ್ಳೇದ, ಜ್ಞಾನಕ್ಕೆ ಮಿತಿ ಇಲ್ಲ. ನಿಜ ನಿಜ, ರೇಡಿಯೋದಲ್ಲಿ ನಿಮ್ಮಂತವ್ರು ಸಾಕಷ್ಟು ವಿಚಾರಗಳನ್ನ ನಾವು ಪ್ರಸಾರ ಮಾಡ್ತೀವಿ, ಹಾಗಾಗಿ ನೀವು ಹೇಳ್ತೀರಿ ಅಭಿಮಾನದಿಂದ ರೇಡಿಯೋ ಕಾರ್ಯಕ್ರಮಗಳು ಒಳ್ಳೇದಂತ. ಹೌದು ನಿಜ. ನಿಮ್ಮ ತೋಟಕ್ಕೆ ತಮ್ಮನ್ನು ಸಂಪರ್ಕ ಮಾಡಿ ಬಂದು ಇಲ್ಲಿಯ ಚಿತ್ರಣವನ್ನ ನೋಡಿದ್ವಿ, ನಮಗೂ ಖುಷಿ ಆಯ್ತು. ಒಳ್ಳೆ ಕೆಲಸ ಮಾಡಿದಿರಿ, ಆಸಕ್ತಿನ ಇಟ್ಕೊಂಡಿದಿರಿ, ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ಸಚ್ಚಿಕುಮಾರ್ ಅವರೇ, ನಮಸ್ಕಾರ. ಆಕಾಶವಾಣಿಯವರಿಗೂ ನಮ್ಮ ವಂದನೆಗಳು. ಬಂದು ನಮ್ಮ ಜೊತೆ ಒಡನಾಡಿ ನಮಗೆ ಅಡ್ವೈಸ್ ಮಾಡಿ ಹೇಳಿ ಪ್ರಚಾರ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿಯಾಯಿತು, ಮಾತು ಅಡ್ವೈಸ್ ಎಲ್ಲ ಥರದಲ್ಲಿ ನಮಗೆ ಉಪಯೋಗಕ್ಕೆ ಬರ್ತದೆ ಅಂತ ನಾನು ಯೋಚನೆ ಮಾಡಿ ಎಲ್ಲರಿಗೂ ವಂದನೆ, ಥ್ಯಾಂಕ್ ಯು. ಕೇಳಿದರೆ ಇದುವರೆಗೆ ಮಡಿಕೇರಿ ತಾಲೂಕು ಮೂರ್ನಾಡು ಗ್ರಾಮದ ಕುಟ್ಟಂಡ ಕಾರ್ಯಪ್ಪ ಸಚ್ಚಿಕುಮಾರ್ ಅವರ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಕಾಫಿಯೊಂದಿಗೆ ಅಡಿಕೆ ಇದೆ, ಬಾಳೆ ಇದೆ, ಅನಾನಸನ್ನು ಇಟ್ಕೊಂಡಿದ್ದಾರೆ, ಅದೊಂದು ವಿಶೇಷ. ಅವರ ಕೃಷಿ ಆಸಕ್ತಿಯು ಇತರರಿಗೆ ಅನುಕರಣೀಯವಾದುದು. ಅವರ ಸಂಖ್ಯೆ 9845790072, 9845790072. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಹೂವಿನ ಸಗಣಿ ಮಣ್ಣಿಗೆ ಸಗುಣಿ ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ, ಹೂವಿನ ಸಗಣಿ ಮಣ್ಣಿಗೆ ಸಗುಣಿ ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. ಹುಲ್ಲು ತಿನ್ನುವಾಗೋ ರೈತರಿಗೆಲ್ಲ ನಿಧನ ಸುದ್ದಿ. ಹಾಲುಗುಂದ ಗ್ರಾಮದ ಪಂದಿಕಂಡ ದಿವಂಗತ ಅಪ್ಪಯ್ಯ ದಾದಾ ಅವರ ಧರ್ಮಪತ್ನಿ ಜೂಬಿ ಅವರು ಇಂದು ನಿಧನರಾಗಿರುತ್ತಾರೆ. 75 ವರ್ಷ ಪ್ರಾಯದ ಪಂದಿಕಂಡ ಜೂಬಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾಲುಗುಂದ ಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ವಿಧಾನಸಭೆ ಚುನಾವಣೆ ಸಂಬಂಧಪಟ್ಟ ಸಂಭಾವ್ಯ ಅಭ್ಯರ್ಥಿಗ ಹಂಗೆ ಸ್ವತಂತ್ರ ಸ್ಪರ್ಧಿಗಳ ಮುದ್ರಣ ವಿದ್ಯಾನ್ಮಾನ ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಷಯ ಆಧಾರಿತ ಜಾಹೀರಾತು ಪ್ರಕಟಿಸುವವು ಮಾಧ್ಯಮ ದೃಢೀಕರಣ ಮತ್ತೆ ನಿರ್ವಹಣಾ ಸಮಿತಿ ಅಂದರೆ ಎಂಸಿಎಂಸಿ ಕಡೆಯಿಂದ ಪೂರ್ವಾನುಮತ ಕಡ್ಡಾಯ ಆಗುಟ್ಟುತ್ತ ಡಾಕ್ಟರ್ ಬಿಸಿ ಸತೀಶ ಅವು ಹೇಳ್ದು. ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಪತ್ರಕರ್ತರ ಸಂವಾದ ಚರ್ಚಾ ಕಾರ್ಬಾರ್ಲಿ ಇವು ಮಾತಾಡ್ದು. ಚುನಾವಣಾ ಆಯೋಗದ ನಿರ್ದೇಶನದ ಹಂಗೆ ಪಕ್ಷದ ಚಿಹ್ನೆ ಬಳಸಿಕೊಂಡು ಜಾಹೀರಾತು ಪ್ರಚಾರಕ್ಕೆ ಪೂರ್ವ ಅನುಮತಿ ಪಡ್ಕನಕ ಇದು ಸಾಮಾಜಿಕ ಮಾಧ್ಯಮಗಳಿಗೂ ಅನ್ವಯವಾದೇತ ಅವು ಹೇಳ್ದು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ ರಾಜ್ ಅವು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ವಾಹನ ತಪಾಸಣೆ ಮಾಡಲಾದೇತ ಅವು ಮಾಹಿತಿ ಕೊಟ್ಟು. ಈ ಕಾರ್ಬರ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗ ಉಪವಿಭಾಗಾಧಿಕಾರಿಗ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಅಪ್ಪಚಿ ಟೋಲಂಡ ಹಾಕಿ ಪೈಪೋಟಿಲಿ ಹೆಲ್ಪ್ ಫಾರ್ ದ ನೀಡಿ ಹಂಗೆ ಮೈಸೂರಿನ ಲಯನ್ಸ್ ಬ್ಲಡ್ ಸೆಂಟರ್ ಮತ್ತೆ ಜೀವಧಾರ ಇವರ ಕೂಡುಕೂಟಂದ ಇದೇ ತಿಂಗಳ 7ಕ್ಕೆ ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗೆ ಮುಟ್ಟ ಜನರಲ್ ತಿಮ್ಮಯ್ಯ ನಾಪೊಕ್ಲು ಆಟದ ಬಾನೆಯಲ್ಲಿ ರಕ್ತದಾನ ಶಿಬಿರ ಏರ್ಪಾಡು ಮಾಡಿಯಳು. ಕುಶಾಲನಗರದ ಟೈಕೋನೋ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ April 3-15 ದಿನಗಳ ಕಾಲ ಹಾಕಿ ಅಥ್ಲೆಟಿಕ್ಸ್ನ ಪ್ಯಾಟೆನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾದ ಆಟ ಬಾನೆಯಲ್ಲಿ ತರಬೇತಿನ ಹಮ್ಮಿಕೊಂಡಳು. ಹೊತ್ತಾರೆ 6-8 ಗಂಟೆಗೆ ಮುಟ್ಟ ರಾಷ್ಟೀಯ ಆಟಗಾರರು ತರಬೇತಿ ಕೊಟ್ಟವೆ, ಹಂಗೆ ಈಜು ತರಬೇತಿನ ಕೂಡ ಕೊಟ್ಟವೇತ ಗೊತ್ತಾಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಕ್ಲಬ್ನ ಕಾರ್ಯದರ್ಶಿ ಬಿಟಿ ಪೂರ್ಣೇಶ್ ಅವರ ದೂರವಾಣಿ ಸಂಖ್ಯೆ 9449837426 ಸಂಪರ್ಕಿಸುವ ಹಂಗೆ ಕಾರ್ಯದರ್ಶಿಗ ಕೇಳಿಕೊಂಡಳು. 2023 ಮೇ ಮಾಹೆಯಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಇರದರಿಂದ ರಾಜ್ಯಾದ್ಯಂತ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರದರಿಂದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆ ಆರೋಗ್ಯ ಕರ್ನಾಟಕ ಗುರುತಿನ ಚೀಟಿಗಳನ್ನ ಫಲಾನುಭವಿಗಳಿಗೆ ಹಂಚಿಕೆ ಇದ್ದ ಪ್ರಕ್ರಿಯೆ ಸೇರಿದಂಗೆ ಗುರುತಿನ ಚೀಟಿ ಸಂಬಂಧಿತ ಎಲ್ಲಾ ಚಟುವಟಿಕೆನ ತಾರೀಖು 29/3/2023 ಮುಂದಿನ ಆದೇಶಕ್ಕೆ ಮುಟ್ಟ ಸ್ಥಗಿತಗೊಳಿಸಿಕೆ ಕಟ್ಟುನಿಟ್ಟಾಗಿ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಸೇವೆನ ಆಯುಕ್ತರು ಸೂಚನೆ ಕೊಟ್ಟಳು. ಪೊಲೀಸ್ ಇಲಾಖೆಯಲ್ಲಿ ಚಾಕ್ರಿ ನೀಡಿದ ಪೊಲೀಸ್ ಪದಕಕ್ಕೆ ಜಿಲ್ಲೆನ ಇಬ್ಬರು ಆಯ್ಕೆಯಾಗೋಳು. ಮಡಿಕೇರಿ ಭಾಗದ ಅರಣ್ಯ ಸಂಚಾರಿ ಪೊಲೀಸ್ ದಳದ ಉಪನಿರೀಕ್ಷಕಿ ಸಿಯು ಸವಿ ಹಂಗೆ ಜಿಲ್ಲಾ ಅಪರಾಧ ಪತ್ತೆ ದಳದ ಮುಖ್ಯ ಪೇದೆ ಎಂಎನ್ ನಿರಂಜನ್ ಪದಕಕ್ಕೆ ಆಯ್ಕೆಯಾಗೋಳು. ಸವಿ ಇವು ಕಳೆದ 13 ವರ್ಷದಿಂದ ಪೊಲೀಸ್ ಚಾಕ್ರಿಯಲ್ಲಿದ್ದು ಇವು ಕೊಳಕೇರಿಯ ನಿವಾಸಿ. ಎಂಎನ್ ನಿರಂಜನ್ ನವು ಅಶೋಕಪುರ ನಿವಾಸಿಯಾಗಿದ್ದು ಸುಮಾರು 22 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಚಾಕ್ರಿ ಮಾಡುತ್ತಿದ್ದು. ಪ್ಯಾಟೆನ ಪ್ರಮುಖ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದಾಗಿದ್ದ ಶ್ರೀ ಮುತ್ತಪ್ಪ ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ಗ್ಯಾಲರಿ ನಿರ್ಮಾಣ ಮಾಡಲಾಗಿದ್ದ ಇದೇ ತಿಂಗಳ 6 ತಾರೀಖು ದೇಲಂಪಾಡಿ ಗಣೇಶ್ ಮರಗೋಡು ಅವು ಉದ್ಘಾಟನೆ ಮಾಡುವೆ ದೇವಾಲಯದ ಸಮಿತಿ ಅಧ್ಯಕ್ಷ ಅವು ಮಾಹಿತಿ ಕೊಟ್ಟಳು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ದಂತವೈದ್ಯರು ಇದೇ 3 ಮತ್ತೆ 8ಕ್ಕೆ ಲಭ್ಯ ಇರ್ದುಳೆ. April 4ಕ್ಕೆ ಮಹಾವೀರ ಜಯಂತಿ ಮತ್ತೆ 7ಕ್ಕೆ ಗುಡ್ ಫ್ರೈಡೆ ನಿಟ್ಟಲ್ಲಿ ಕ್ಲಿನಿಕ್ಗೆ ರಜೆ ಇದ್ದದೆ ತಾಗೊತ್ತಾಗುಟ್ಟು. ಯುವ ಜನಾಂಗನ ಒಲಿಂಪಿಕ್ ಕ್ರೀಡೆಗಳಿಗೆ ತರಬೇತಿಗೊಳಿಸುವ ಉದ್ದೇಶದ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ ಜೆಸಿಯು ಸ್ಪೋರ್ಟ್ಸ್ ಅಕಾಡೆಮಿ ಕಾರ್ಯನಿರ್ವಹಿಸ್ತಾ ಉಟ್ಟು. ದೇಶದಲ್ಲೇ ಶುರುವಿನ ಬಾರಿಗೆ ಜಲಕ್ರೀಡೆಗಳಾದ ರೋಯಿಂಗ್ ಕೆನೋಯಿಂಗ್ ಕಯಾಕಿಂಗ್ ಡ್ರ್ಯಾಗನ್ ಬೋಟ್ ಬ್ಯಾರೆ ಬ್ಯಾರೆ ಜಲಕ್ರೀಡೆಗಳೊಟ್ಟಿಗೆ ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್ ಮತ್ತು ಬ್ಯಾಡ್ಮಿಂಟನ್ ಕ್ರೀಡೆಗಳಿಗೆ ಅಕಾಡೆಮಿಯಿಂದ ತರಬೇತಿ ನೀಡಲಾದೆ ಅಭ್ಯರ್ಥಿಕ ದೈಹಿಕ ಸಾಮರ್ಥ್ಯ ಆಯ್ಕೆ ಪ್ರಕ್ರಿಯೆ ಏಪ್ರಿಲ್ 4 ನಾಪೊಕ್ಲು ಜನರಲ್ ತಿಮ್ಮಯ್ಯ ಆಟದ ಬಾಣಿಲಿ, ಮಡಿಕೇರಿನ ರೋಟರಿ ಕ್ಲಬ್ಲಿ ಏಪ್ರಿಲ್ 10, ವಿರಾಜಪೇಟೆ ರೋಟರಿ ಕ್ಲಬ್ಲಿ ಏಪ್ರಿಲ್ 11 ತಮ್ಮ ಹೆಸರನ್ನ ನೋಂದಾಯಿಸಿ ಕನಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 9243750074 ಸಂಪರ್ಕಿಸಕ. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. This helmet fits better. I buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಕಿಗ್ಗಾಲು ಶ್ರೀ ಕೋಕಾಟು ಚೌಂಡಿ ಅಮ್ಮೆ ಪಿಂಜ ವಿಷ್ಣುಮೂರ್ತಿ ದೇವಡ ನಮ್ಮ ಇದೇ ಏಪ್ರಿಲ್ 3 ತಿಂಗಳಾಚೆ ಬೈಟ್ 8 ದೇವತಕ್ಕ ನಮ್ಮನೆಯಲ್ಲಿ ಕೊಟ್ಟಿ ಪಾಡುವ ಲಿಂಜಿ ಶುರುವಪ್ಪ. 4 ಚೌವಾಚೆ ಮಧ್ಯಾಹ್ನ 3 ದೇವತಕ್ಕ ನಮ್ಮನೆಯ ಭಂಡಾರ ಉಳ್ಪೋ ಎತ್ತು ಪೋರಾಟ ತೆರೆ ತೆಂಗಕ್ಕ ಬಿಡಿಬೆಪ್ಪೋ. ಬೈಟ್ 9 ವಿಷ್ಣುಮೂರ್ತಿ ದೇವಡ ಮೇಲೇರಿಕ ತಿತ್ತುಬೆಪ್ಪೋ ಪಿಂಜ ತೆರೆ. 5:14 ಪೊಲಕ 6:30 ವಿಷ್ಣುಮೂರ್ತಿ ತೆರೆ ಮೇಲೇರಿಬುವೋ. 11 ಕೋಕಾಟು ಚೌಂಡಿ ಅಮ್ಮರ ತೆರೆ. 1 ಊಟೋಪಚಾರ ಉಂಟು. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣದು. ಊರು ತಕ್ಕ ಮುಖ್ಯಸ್ಥಂಗ ಪಿಂಜ ಕಿಗ್ಗಾಲು ಊರು ಕಾರ ಕಟ್ಟಿ ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಸನ್ಶೈನ್ ಪ್ಲೇ ಹೋಮ್ ಮಡಿಕೇರಿ. ಇಲ್ಲಿ 1 ವರ್ಷದೊಳಗಿನ ಮಕ್ಕಳಿಗೆ ಅಡ್ಮಿಷನ್ ಆರಂಭವಾಗಿದೆ. ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲೂ ಕಾರ್ಯನಿರ್ವಹಿಸಲಿದ್ದು ಬೆಳಿಗ್ಗೆ 9 ಸಂಜೆ 5 ತೆರೆಯಿರುತ್ತದೆ. ಸಂಪರ್ಕಿಸಿ 9980293221. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆ 21 ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡಾರ್ಥ 23 ಇದೇ ಏಪ್ರಿಲ್ ಇರೋ ದಂಡಲಿಂಜಿ ನಾಪೋಕ್ಲ ಜನರಲ್ ತಿಮ್ಮಯ್ಯ ಕಳಿಪರಂಬಲು ನಡಪ. ಎಂಟ್ರಿ ಕೊಡಪಕ್ಕೆ ಏಪ್ರಿಲ್ 10 ಆಕಿರ ದಿನ. ಎಲ್ಲ ಕೊಡವ ಒಕ್ಕಕಾರಲು ಕೂಡಿಯಾಡೋಣ ಬಾಳೆಯಡ ಒಕ್ಕಕಾರ ಕಟ್ಟಂಡಿತು. ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸುವಾಗ 20 ವ್ಯಾರಂಟಿ ನಿಮಗೆ ಸಿಗಲಿದೆ ಅಭಿಲಾಷ್ ಸ್ಟೋರ್ ನಲ್ಲಿ. ಎಲ್ಲಾ ಹೋಮ್ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ಅಲ್ಲಿ. ಎಲ್ಇಡಿ, ಮಿಕ್ಸಿ, ಗ್ಯಾಸ್ ಸ್ಟವ್, ಕುಕ್ಕರ್ ಗಳ ಮೇಲೆ ಭಾರಿ ಡಿಸ್ಕೌಂಟ್, ಎಕ್ಸ್ಚೇಂಜ್ ಆಫರ್ ಕೂಡ ನಿಮಗೆ ಲಭ್ಯವಿದೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕಳೆದೆರಡು ವರ್ಷಗಳಿಂದ ಕೊರೋನಾದಿಂದ ನಿಮ್ಮ ಕಲಿಕೆಯಲ್ಲಿ ಹಿನ್ನಡೆ ಉಂಟಾಗಿದೆ. ಇಲ್ಲಿ ಇದೆ ನಿಮಗೊಂದು ಸುವರ್ಣಾವಕಾಶ. ಏಪ್ರಿಲ್ 12 ಮೇ 12 ಗೋಳಿಗೊಪ್ಪಲಿನ ಕೈಕೇರಿ ಮುಖ್ಯ ರಸ್ತೆಯಲ್ಲಿರುವ ರೋಟರಿ ಕಮ್ಯುನಿಟಿ ಹಾಲ್ನಲ್ಲಿ 10 ಮೇಲ್ಪಟ್ಟ ಮಕ್ಕಳಿಗೆ ಮ್ಯಾಥ್ಸ್ ಸಮ್ಮರ್ ಕ್ಯಾಂಪ್ ಆಯೋಜಿಸಲಾಗಿದೆ. ಅಲ್ಲದೆ 9, 10, 11, 12 ತರಗತಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಹಾಗೂ ಆನ್ಲೈನ್ ಟ್ಯೂಷನ್ ಕ್ಲಾಸ್ ತೆಗೆದುಕೊಳ್ಳಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9743996969. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, ಬಿಬಿಎ, ಬಿಸಿಎ, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147810300. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. This helmet fits better. I buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ. ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಹಿಂದೆ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ಕಡೆತೂರು ಗ್ರಾಮ ಶ್ರೀ ಕನ್ನಂಬಾಡಿ ಮಾರಿಯಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ ಏಪ್ರಿಲ್ 4 ಮತ್ತು 5 ಮಂಗಳವಾರ ಬುಧವಾರ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿ ಕೋರಿದೆ. ಸುಂಟಿಗೊಪ್ಪ ಸಮೀಪ ಉಲುಗುಲಿ ಗ್ರಾಮ ಪನ್ಯದಲ್ಲಿ ಏಪ್ರಿಲ್ 3 ಬೆಳಿಗ್ಗೆ 7 ಶ್ರೀ ಮಳೂರು ಬೆಳ್ಳೆರಿಕಮ್ಮ ದೇವರ ವಾರ್ಷಿಕ ಮಹಾಉತ್ಸವವನ್ನು ನಡೆಸಲು ತೀರ್ಮಾನಿಸಲಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಕೋರಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ವಿಧಾನಸಭೆ ಚುನಾವಣೆ ಮಾರಿಪತ್ತು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಪಡೆಯಲ್ಲಿ ನಿನ್ನಂದ ಪತ್ರಕರ್ತಂಗಡ ಕೂಡ ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ಚುನಾವಣಾಧಿಕಾರಿ ಆಯ್ತುಳು ಡಾಕ್ಟರ್ BC ಸತೀಶ್ ಅಂಗಡ ಕೊರವಕಾರಿಗಿಲು ಸಂವಾದ ಕಾರ್ಯಕ್ರಮ ನಡೆದಿತ್ತು. ಅಲ್ಲಿಂಜ ತಕ್ಕ ಬರಂದಾವು ಓಟಕ್ಕೆ ನೀಪ ಅಭ್ಯರ್ಥಿಯ ವಿದ್ಯುನ್ಮಾನ ಪಿಂಜ ಸಾಮಾಜಿಕ ಮಾಧ್ಯಮದ ವಿಷಯ ಆಧಾರಿತ ಜಾಹೀರಾತು ಪ್ರಕಟ ಮಾಡೋ ಮುಪ್ಪೋಡೆ ಮಾಧ್ಯಮ ದೃಢೀಕರಣ ಪಿಂಜ ನಿರ್ವಹಣಾ ಸಮಿತಿಯಿಂದ ಅನುಮತಿ ಪಡೆದವುದು ಕಡ್ಡಾಯ ಆಯ್ತಿಪ್ಪ. ಮುದ್ರಣ ವಿದ್ಯುನ್ಮಾನ ಪಿಂಜ ಸಾಮಾಜಿಕ ಮಾಧ್ಯಮನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಟೆಲಿಗ್ರಾಮ್, ವಾಟ್ಸಪ್ ಪಿಂಜ ಬೋರೆ ಬೋರೆ ಸಾಮಾಜಿಕ ಜಾಲತಾಣದ ವಿಷಯ ಆಧಾರಿತ ಜಾಹೀರಾತು ಪ್ರಸಾರ ಮಾಡೋ ಮುಪ್ಪೊಡೆ ನಗರ ಹತ್ರ ಜಿಲ್ಲಾಡಳಿತ ಭವನ ಹತ್ರ ಮುಂದನೆ ಮಾಡಿಲ್ಲಳೋ MCMC ಕಚೇರಿಂಜ ಮುಪ್ಪೊಡೆ ಅನುಮತಿ ಪಡೆದವದು ಕಡ್ಡಾಯ ಆಯ್ತಿಪ್ಪ ಅಂದು ಅವು ಅಣುಚಿ. ಜಿಲ್ಲಾ ಪಂಚಾಯತಿ CEO ಡಾಕ್ಟರ್ ಆಕಾಶ್ ಹೆಂಗ ಮತದಾರಂಗಡ ಶಿಕ್ಷಣ ಪಿಂಜ ಸ್ವೀಪ್ ಚಟುವಟಿಕೆಯ ಮೀದ ಮಾಹಿತಿ ಕೊಡ್ತತ್ತು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ KS ಸುಂದರ್ ರಾಜ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಪಿಂಜ ಮುಖ್ಯಪಟ್ಟ ಅಧಿಕಾರಿಯ ಹಾಜರಿಂಜತ್ತು. ಅಪಚಟೊಲಂಡ ಹಾಕಿ ಕಪ್ಲು ಹೆಲ್ಪ್ ಫಾರ್ ದ ನೀಡಿ ಹೆಂಗ ಮೈಸೂರ ಲಯನ್ಸ್ ಬ್ಲಡ್ ಸೆಂಟರ್ ಪಿಂಜ ಜೀವಧಾರ ಹತ್ರ ಆದನೆಲು ಇದೇ 7 ಪೊಲಕ 10:30 ಮಜಾನ 3 ಕತನೆ ನಾಪೋಕ್ಲೂರ ಜನರಲ್ ತಿಮ್ಮಯ್ಯ ಕಳಿಪರ್ಮುಲು ಚೌರ್ಯದಾನ ಶಿಬಿರತ್ನ ಏರ್ಪಾಡು ಮಾಡಿತು. ಇರಾದೆ ಉಳವು ಈ ಶಿಬಿರತ್ ಚೌರ್ಯದಾನ ಮಾಡಲು ಪೊಲೀಸ್ ಇಲಾಖೆಯ ಸೇವೆಗೆ ಕೊಡಪನ್ನತ್ತ ಮುಖ್ಯಮಂತ್ರಿ ಪೊಲೀಸ್ ಪದಕಕ್ಕೆ ಕೊಡಗು ಜಿಲ್ಲೆಯ ದಂಡಳು ಆಯ್ಕೆಯಾಯಿತು. ಮಡಿಕೇರಿ ವಿಭಾಗದ ಅರಣ್ಯ ಸಂಚಾರಿ ಪೊಲೀಸ್ ದಳತ್ರ ಉಪನಿರೀಕ್ಷಕಿ CU ಸವಿ ಪಿಂಜ ಜಿಲ್ಲಾ ಅಪರಾಧ ಪತ್ತೆ ದಳತ್ರ ಮುಖ್ಯ ಪೇದೆ MN ನಿರಂಜನ್ ಹೆಂಗ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆಯಾಯಿತು. ಮಡಿಕೇರಿಯ ECHS ಪಾಲಿಕ್ಲಿನಿಕ್ಲು ನಾಳೆ ಪಿಂಜ ಒಟ್ಟಾಂಗು ದಂತ ವೈದ್ಯಂಗಡ ಸೇವೆ ಇಪ್ಪುಲೆ. ಅಂದನೆ April 4 ಮಹಾವೀರ ಜಯಂತಿ ಪಿಂಜ 7 ಗುಡ್ ಫ್ರೈಡೆ ಉಳ್ಳ ಹಿನ್ನೆಲೆಯಲ್ಲಿ ಕ್ಲಿನಿಕ್ ಮುಚ್ಚಿತಿಪ್ಪ ಅಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಆಧಾರ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಪಿಂಜ ರೇಷನ್ ಕಾರ್ಡ್ಗೆ ಕೊಟ್ಟು ದಿನದ June 30 ಮಿನ್ಯಕ್ಕೆ ತೆರಕಿತು. ಅಂದನೆ ವೋಟರ್ ಐಡಿಗೆ ಆಧಾರ್ ನಂಬರ್ನ ಕೂಟಕ್ಕೆ ದಂಡ ಇರ್ತಿ 24 March 31 ನಿರ್ಕು ಮಾಡಿತು. ಆಧಾರ್ ಕಾರ್ಡ್ನ ನೋಂದಣಿನ June 30 ಮಾಡಿಕೊಂಡು ಸಾರ್ವಜನಿಕಂಗ ಇಂಡ ಉಪಯೋಗತ್ನ ಪಡೆದವಲು. ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ದಂಡ ಇರ್ತಿ 23 ಮಾರಿಪತ್ತು ಭಾರತ ಚುನಾವಣಾ ಆಯೋಗತ್ರ ನಿರ್ದೇಶನದೊಡೆ ಚುನಾವಣೆಗೆ ಸಂಬಂಧಪಟ್ಟ ಪ್ರಕ್ರಿಯೆ ಪಿಂಜ